ಮಾತ್ರ ಮುಗಿಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ಕೇಳುಗ ಕೃಷಿ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ರೈತ ಉತ್ಪಾದಕ ಕಂಪನಿಗಳ ರಚನೆ ಹಾಗೂ ನೋಂದಣಿ ಪ್ರಕ್ರಿಯೆ. ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ HS ರವಿ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಘಟನಾಯುಕ್ತಿ ರೈತಶಕ್ತಿ ಸರಣಿಯ ಇವತ್ತಿನ ಸಂಚಿಕೆಯಲ್ಲಿ ರೈತ ಉತ್ಪಾದಕ ಕಂಪನಿಗಳ ರಚನೆ ಹಾಗೂ ನೋಂದಣಿ ಪ್ರಕ್ರಿಯೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಾವು ಈ FPO ಅಂತ ಅಂದ್ರೆ ಏನು ಅನ್ನುವಂತಹ ಒಂದು ಅದರ ಪರಿಚಯವನ್ನ ಕಳೆದ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ವಿ. ಈ ಕಾರ್ಯಕ್ರಮದಲ್ಲಿ ಅದರ ರಚನೆ ಮತ್ತು ನೋಂದಣಿಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HS ರವಿ ಅವರು ನಮ್ಮೊಂದಿಗೆ ಇದ್ದಾರೆ. ರವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ FPOಗಳ ರಚನೆ ಹಾಗೂ ನೋಂದಣಿ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಾವು ಮಾಡಿಕೊಡಬೇಕು. ಅದಕ್ಕಿಂತ ಪೂರ್ವದಲ್ಲಿ FPO ಅಂತ ಅಂದ್ರೆ ಏನ್ ಸರ್ ನಿಮ್ಮ ಪ್ರಕಾರ? ರೈತರೇ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ಮಾಡತಕ್ಕಂತ ಒಂದು ಕಂಪನಿ ಇದು. ಹಾಗಾಗಿ ಇದನ್ನ ಯಾರು ರೈತರು ಬೆಳೆದಿರ್ತಾರೆ ಅದನ್ನ ಉತ್ಪಾದನೆ ಮಾಡಿ ಆ ಉತ್ಪಾದನೆಯನ್ನ ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥದ್ದು, ಮಾರುಕಟ್ಟೆಯ ಸರಪಳಿಯನ್ನ ತಲುಪಿಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡತಕ್ಕಂತ ವ್ಯವಸ್ಥೆಗೆ ಇದನ್ನೇ ರೈತ ಉತ್ಪಾದಕ ಕಂಪನಿ ಅಂತ ಕರಿತೀವಿ. ರೈತ ಉತ್ಪಾದಕ ಕಂಪನಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ರೈತರು ಷೇರನ್ನ ಹಾಕ್ಬೇಕಾಗ್ತದೆ. 1000 ಜನ ರೈತರು ಇದಕ್ಕೆ ಷೇರುದಾರರಾಗಬೇಕಾಗ್ತದೆ ಸರ್ಕಾರದ ನಿಯಮಾವಳಿ ಪ್ರಕಾರ. ಈ 1000 ಜನ ಷೇರುದಾರರು ಏನಾಗ್ತಾರೆ, ಈಕ್ವಲ್ ಅಮೌಂಟ್ ಅನ್ನ ಹಾಕಿರ್ತಾರೆ ಅಂತ ಹೇಳಿದ್ರೆ ಒಂದು ಮಿನಿಮಮ್ 1000 ರೂಪಾಯಿ ಹಾಕ್ಬೇಕಾಗ್ತದೆ, ಮ್ಯಾಕ್ಸಿಮಮ್ 2000 ರೂಪಾಯಿ ಹಾಕ್ಬಹುದು. ಎಷ್ಟು ಹಾಕಿರ್ತಾರೆ ಸರ್ಕಾರದಿಂದ ಅಷ್ಟೇ ಮೊತ್ತವನ್ನು ಕೂಡ ಅದಕ್ಕೆ ಈಕ್ವಿಟಿ ಗ್ರಾಂಟ್ ಆಗಿ ಸರ್ಕಾರ ಕೊಡುತ್ತೆ. ನಾವು ಈ ಹಿಂದೆ ಎಲ್ಲ ಸಾಕಷ್ಟು ಸಹಕಾರ ಸಂಘಗಳನ್ನ ನೋಡ್ತಾ ಇದ್ವಿ, ಅವುಗಳು ಕೂಡ ಹೀಗೆ ರೈತರ ಒಂದು ಗುಂಪಾಗಿರ್ತಾ ಇತ್ತದು. ಈ ನಿಟ್ಟಿನಲ್ಲಿ ಈ ಸಹಕಾರ ಸಂಘಗಳಿಗೂ FPO ಅನ್ನುವಂಥ ಈ ಹೊಸ ಸಂಘಟನೆಗಳಿಗೂ ಏನ್ ವ್ಯತ್ಯಾಸ ಇರುತ್ತೆ? ಸಹಕಾರ ಸಂಘಗಳು ಸಹಕಾರದ ಕಾಯ್ದೆಯಡಿ ನೋಂದಣಿ ಆಗ್ತಾ ಇತ್ತು. ಆದ್ರೆ ಎಫ್ ಪಿ ಒ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರೈತ ಉತ್ಪಾದಕ ಕಂಪ್ನಿ 2013 ಕಂಪ್ನಿ ಆಕ್ಟ್ ಅಲ್ಲಿ ನೋಂದಣಿ ಆಗುತ್ತೆ. ಹಾಗಾಗಿ ಇದಕ್ಕೆ ಕಾರ್ಯವ್ಯಾಪ್ತಿ ಅಥವಾ ಲಿಮಿಟೇಷನ್, ಏರಿಯಾ ಲಿಮಿಟೇಷನ್ ಏನಿರೋದಿಲ್ಲ. ನಾವೇನ್ ಮಾಡ್ತೀವಿ, ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು 10-15 ಕಿಲೋಮೀಟರ್ ಒಳಗಡೆ ಇರತಕ್ಕಂತ ರೈತರನ್ನ ಒಂದು ಗುಂಪಾಗಿ ಸೇರಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ಕಾರದಿಂದ. ಆ ವ್ಯವಸ್ಥೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಬರ್ತಕ್ಕಂತ ಮೀಟಿಂಗ್ಗೆ ಅನುಕೂಲ ಆಗುತ್ತೆ. ಅಲ್ಲಿ ಮಾಡ್ತಕ್ಕಂತ ವ್ಯಾಪಾರ ಆಗ್ಬಹುದು ಅಥವಾ ಬೀಜನ ತಾಣಲಿಕ್ಕೆ ಆಗ್ಬಹುದು ಅಥವಾ ಅನುಕೂಲ ಆಗ್ಲಿ ಅಂತ ಹೇಳಿ 10-15 ಕಿಲೋಮೀಟರ್ ಒಳಗೆ ನಾವು ಅದನ್ನ ರಚನೆ ಮಾಡ್ತೀವಿ. ಇದು ರೈತರಿಗೆ ಅನುಕೂಲ ಆಗುತ್ತೆ. ಅದಲ್ದಲೇನೆ ಇದರಿಂದ ಏನು ಶೇರ್ದಾರ ಆಗ್ತಾರೆ, ಶೇರ್ದಾರ ಆಗಿದ ತಕ್ಷಣ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಬೇಸ್ ಲೈನ್ ಸರ್ವೆ ಅಂತ, ಮೂಲಾಧಾರ ಸಮೀಕ್ಷೆ ಅಂತ ಒಂದು ನಡೆಸ್ತೀವಿ. ಎಷ್ಟು ಜನ ರೈತರು ಆ ಕುಟುಂಬದಲ್ಲಿದ್ದಾರೆ, ಎಷ್ಟು ಜನ ಆ ಭಾಗದಲ್ಲಿದ್ದಾರೆ, ಅವರಿಗೆ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಏನಿದೆ, ಮತ್ತೆ ಅವರು ಕಸಬೇನಾಗಿದೆ, ಉಪಕಸಬೇನಾಗಿದೆ, ಅದೆಲ್ಲ ನಾವು ಮೂಲಾಧಾರ ಸಮೀಕ್ಷೆಯಲ್ಲಿ ತಗೊಂಡು ಆ ಮೂಲಾಧಾರ ಸಮೀಕ್ಷೆ ಪ್ರಕಾರ, ಸರ್ವೆ ಪ್ರಕಾರ ಅಲ್ಲಿ ಯಾವ ಬೆಳೆಯನ್ನ ಇವ್ರಿಗೆ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ ಅಥವಾ ಯಾವ ಬೆಳೆ ಸರ್ಕಾರದಿಂದ ಪ್ರಪೋಸಲ್ ಆಗುತ್ತೆ, ಆ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇದನ್ನ ಅವ್ರಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ಈಗ ರೈತ ಉತ್ಪಾದಕ ಸಂಘ ಅಥವಾ ಸಂಸ್ಥೆ ಅಥವಾ ಕಂಪನಿ ಅಂತ ಹೇಳಿದೆ. ಈ ರೈತ ಉತ್ಪಾದಕ ಕಂಪನಿ ಅಂತ ಅಂದಾಗ ಒಂದಷ್ಟು ಗೊಂದಲಗಳು ಅಂತ ಅಂದ್ರೆ, ಉತ್ಪಾದನೆ ಏನಿರುತ್ತೋ ಅದನ್ನ ಕೊಳ್ಳ ಅಂತವ್ರು ಮಾಡಬೇಕು, ಉತ್ಪಾದನೆಯನ್ನ ಮಾಡ್ತಕ್ಕಂಥವ್ರು ಮಾಡಬೇಕು, ಇದರ ಬಗ್ಗೆ ಒಂಚೂರು ಸ್ಪಷ್ಟೀಕರಣ ಕೊಡಿ. ಉತ್ಪಾದನೆ ಮಾಡಲೇಬೇಕು ಅಂತ ಏನಿಲ್ಲ ಇದರಲ್ಲಿ, ಅಥವಾ ಕೊಳ್ಳೇಬೇಕು ಅಂತ ಏನಿಲ್ಲ. ಈಗ ರೈತ ಉತ್ಪಾದಕ ಕಂಪನಿ ಆದ್ಮೇಲೆ ಆ ಕಂಪನಿಗೆ ಸರ್ಕಾರದಿಂದನೇ ನಮಗೆ ಅವ್ರಿಗೆ 3 ವರ್ಷ ಸಿಇಒ ಅನ್ನ ಅಪಾಯಿಂಟ್ ಮಾಡಿ ಕೊಡ್ತಾರೆ. ಸಿಇಒ ಅಂತ ಹೇಳಿದ್ರೆ ಆ ಕಾರ್ಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಕ್ಕಂಥವ್ರಾಗಿರ್ತಾರೆ. ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಲಿಂಕೇಜ್ ಅನ್ನ ಕೊಡ್ತಕ್ಕಂಥದ್ದು. ಫಸ್ಟ್ ಅವರಿಗೆ ಇನ್ಪುಟ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಏನಪ್ಪ ಅಂದ್ರೆ ಸರ್ಕಾರದಿಂದ ಅವರಿಗೆ ಪೆಸ್ಟಿಸೈಡ್ ಲೈಸೆನ್ಸ್ ಅನ್ನ ಕೊಡಿಸ್ತಾರೆ, ಬೀಜದ ಲೈಸೆನ್ಸ್ ಸಿಗುತ್ತೆ, ಮತ್ತೆ ಗೊಬ್ಬರದ ಲೈಸೆನ್ಸ್ ಸಿಗುತ್ತೆ, ಮತ್ತೆ ಎಪಿಎಂಸಿ ಲೈಸೆನ್ಸ್ ಸಿಗುತ್ತೆ. ಈ 4 ಲೈಸೆನ್ಸ್ಗಳು ಸಿಕ್ಕಾಗ ಅವರು ಏನಾಗುತ್ತೆ, ನೇರವಾಗಿ ಕಂಪನಿಯಿಂದನೇ ಅವರು ಬೇಕಾದಂತ ನೇರವಾಗಿ ಖರೀದಿ ಮಾಡೋದ್ರಿಂದ ಅವರಿಗೆ ಮಿಡ್ಲ್ ಮ್ಯಾನ್ ಯಾರಿರ್ತಾರೆ ಅಂತವ್ರನ್ನ, ಮಧ್ಯವರ್ತಿಗಳನ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ಆಗಿ ರೈತ ಉತ್ಪಾದಕ ಕಂಪನಿಗೆ ಬರೋದ್ರಿಂದ ನಮಗೆ ರೈತರಿಗೆ ಅಲ್ಲಿ ಆಗ್ತಕ್ಕಂತ ಏನು ಡಿಫರೆನ್ಸ್ ಅಮೌಂಟ್ ಇರುತ್ತೆ ಈ ಕಂಪನಿಗೆ ಬಂದಂಗೆ ಆಗುತ್ತೆ. ಇವರು ಮಾರ್ಜಿನ್ ಅನ್ನ ಕಡಿಮೆ ಇಟ್ಟು ಅಲ್ಲಿ ಬರ್ತಕ್ಕಂಥ ರೈತರಿಗೆ, ಆ ಭಾಗದಲ್ಲಿ ಬರ್ತಕ್ಕಂಥ ರೈತರಿಗೆ ಬೆಳೆಯಲಿಕ್ಕೆ ಏನು ಪದಾರ್ಥ ಇರುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಒಂದು ರೈತ ಉತ್ಪಾದಕ ಕಂಪನಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಪ್ರಾರಂಭ ಮಾಡ್ತಕ್ಕಂಥದ್ದು? ಈಗ ನಮಗೆ ಎಬಿಸಿಡಿಯಿಂದಲೂ ಕೂಡ ಹೇಳ್ಕೊಡ್ಬೇಕು ನೀವು. ನಾನು ಮೊದಲೇ ಈಗ ಹೇಳಿದೆ, ಮೂಲಾಧಾರ ಸಮೀಕ್ಷೆಯನ್ನ ಮೊದಲು ಮಾಡ್ತೀವಿ. ಯಾರು ಮಾಡ್ತಾರೆ ಸರ್? ಮೂಲಾಧಾರ ಸಮೀಕ್ಷೆಯನ್ನ ನಮ್ಮ ಸರ್ಕಾರದಿಂದನೇ ಮಾಡಿಸ್ಕೊಡ್ತೀವಿ. ಅದನ್ನ ಮೂಲಾಧಾರ ಸಮೀಕ್ಷೆ ಕೃಷಿ ಇಲಾಖೆ ಆಗ್ಬಹುದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗ್ಬಹುದು, ಕೃಷಿ ಸಂಬಂಧಿತ ಜವಳಿ ಇಲಾಖೆ ಆಗ್ಬಹುದು, ಹೀಗೆ ಕೃಷಿ ಸಂಬಂಧಿತದ್ದು ಮತ್ತೆ ಬೇರೆ ಸಂಬಂಧಿತ ಯಾವುದೇ ಇಲಾಖೆ ಆಗ್ಬಹುದು, ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸರ್ಷಿಯಂ ಅಂತ ಹೇಳ್ಬಿಟ್ಟು ನಮ್ದು ಸರ್ಕಾರದಿಂದನೇ, ಕೇಂದ್ರ ಸರ್ಕಾರದಿಂದನೇ ಬಂದಿರತಕ್ಕಂತ ಒಂದು ನಿಯಮಾವಳಿ ಏನಿದೆ ಅದರ ಪ್ರಕಾರ ಅದನ್ನ ಮಾಡ್ತೇವೆ. ಮಾಡಾದ ಮೇಲೆ 50 ಸಂಘಗಳನ್ನ ಅದರಲ್ಲಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಅದನ್ನ ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಅಂತ, ರೈತ ಆಸಕ್ತ ಗುಂಪುಗಳಂತ ಕರಿತೀವಿ. ಅಲ್ಲಿ ಆಸಕ್ತ ಗುಂಪುಗಳಂತ ಹೇಳಿದ್ರೆ, ಒಂದು ಆಸಕ್ತ ಗುಂಪಿಗೆ ಒಂದು ಬೆಳೆಯಲ್ಲಿ ಆಸಕ್ತಿ ಇರುತ್ತೆ, ಇನ್ನೊಂದು ಆಸಕ್ತ ಗುಂಪಿಗೆ ಇನ್ನೊಂದು ಬೆಳೆ ಇರುತ್ತೆ. ಈ ತರದಲ್ಲಿ ಟೋಟಲ್ 50 ಆಸಕ್ತ ಗುಂಪುಗಳು ಬೇಕಾಗತ್ತೆ. ಒಂದು ಆಸಕ್ತ ಗುಂಪುಗಳಿಗೂ, ರೈತ ಆಸಕ್ತ ಗುಂಪುಗಳಿಗೂ ಕೂಡ 20 ಜನ ಮೆಂಬರ್ ಇರಬೇಕು. ಒಂದೊಂದು ಗುಂಪಿಗೆ 20 ಜನ ಮೆಂಬರ್ ಇರಬೇಕಾಗ್ತದೆ. ಆ 20 ಜನ ಮೆಂಬರ್ ಆದ್ಮೇಲೆ 50 ಗುಂಪುಗಳು ರಚನೆ ಆದ ನಂತರ 1,000 ಜನ ಆಗ್ತಾರೆ. ಆ 1,000 ಜನ ಆದ್ಮೇಲೆ ಈಕ್ವಲ್ ಏನ್ ಶೇರ್ ಅಮೌಂಟ್ ಏನಿರುತ್ತೆ ಅವಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬಹುದು. ಅಲ್ದಲೇನೆ ರೈತರು ಒಂದ್ಸ್ವಲ್ಪ ಒಲವನ್ನ ನಿಧಾನ ಮಾಡ್ತಾ ಇದ್ರೆ ಅಂದಾಗ 300 ಶೇರ್ ಯಾರು ಬೇಗ ಮಾಡಿರ್ತಾರೆ ಅವಾಗ್ಲಿಂದನೇ ನಾವು ಕಂಪನಿನ ರಿಜಿಸ್ಟ್ರೇಷನ್ ಮಾಡಿಸಿ ಸಿಇಒನ ಅಪಾಯಿಂಟ್ ಮಾಡಿಸ್ಬಿಡ್ತೀವಿ. ಅಂದ್ರೆ ನಾವು 1,000 ಆಗೋವರೆಗೂ ಕಾಯ ಅಗತ್ಯತೆ ಇಲ್ಲ. ಏನ್ 300 ಜನ ಆದ್ರೂ ಕೂಡ ಸಾಕಾಗತ್ತೆ. 300 ಜನದಿಂದನೇ ಶೇರ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡಬಹುದು, ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಮತ್ತೆ ಈ ಏನ್ ಹೇಳಿದೆ ನಾನು, ಲೈಸೆನ್ಸ್ ಗಳನ್ನ ಎಲ್ಲ ತೆಗೆಸಿ ಸ್ಟಾರ್ಟ್ ಮಾಡಿಸಬಹುದು. 300 ಜನ ಆಗ್ಬೇಕಾಗ್ತದೆ. ಈಗ ನೋಂದಣಿ ಮಾಡೋದಕ್ಕಿಂತ ಮೊದಲು ಅಲ್ಲಿಯೇ ಏನಾದ್ರೂ ಅವರು ಒಂದು ಮಂಡಳಿ ಅಂತ ಹೇಳಿ ಮಾಡ್ಕೋಬೇಕಾಗತ್ತ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಆಸಕ್ತ ರೈತ ಉತ್ಪಾದಕ ಏನು ಸಂಘಗಳಿರುತ್ತಲ್ಲ, ಆ ಸಂಘಗಳಿಂದ ಯಾರ್ಯಾರು ಆಯ್ಕೆ ಆಗ್ತಾರೆ, ಇಂಟ್ರೆಸ್ಟ್ ಇರುತ್ತೆ ಅಂತವ್ರನ್ನ ಒಬ್ರು ನಿರ್ದೇಶಕರು ಅಂತ ನಾವು ಮಾಡ್ತೀವಿ. 10 ಜನ ನಿರ್ದೇಶಕರಾಗ್ತಾರೆ. ಕಂಪನಿ ಕಾಯ್ದೆ ಆಕ್ಟ್ ಪ್ರಕಾರ ಅವರು ಡಿಜಿಟಲ್ ಸಿಗ್ನೇಚರ್ ಅನ್ನ ಅವರು ತಗೊಂಬೇಕಾಗ್ತದೆ. ಆ ಡಿಜಿಟಲ್ ಸಿಗ್ನೇಚರ್ ತಗೊಂಡು ನೆಕ್ಸ್ಟ್ ಡಿಜಿಟಲ್ ಸಿಗ್ನೇಚರ್ ಆದ ಮೇಲೆ ಅವ್ರ ಕಂಪನೀಸ್ ಆಕ್ಟ್ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅದಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಅದನ್ನ ಮಾಡಿಸಿ ಕೊಡ್ತಾರೆ. ಅದು ಸರ್ಕಾರದಿಂದನೇ ಅದು ನೀಡತಕ್ಕಂತ ಇದು ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಒಂದು ನೋಂದಣಿ ಸಂಖ್ಯೆ ಸಿಗುತ್ತೆ. ನೋಂದಣಿ ಸಂಖ್ಯೆ ಸಿಕ್ಕಾದ್ಮೇಲೆ ಅವರಿಗೆ GST ಕೂಡ ಅವರು ಫೈಲಿಂಗ್ ಮಾಡಿಸಿ GST ಕೂಡ ನಮ್ಮ ಸರ್ಕಾರದಿಂದನೇ ಅವರಿಗೆ ಮಾಡಿಸ್ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. GST ಕೂಡ ಮಾಡಿಸ್ಕೊಡ್ತೀವಿ. ಈಗ ನೋಂದಣಿಯನ್ನ ಮಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮೊದಲು ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು, ಎಲ್ಲಿ ನೋಂದಣಿಯನ್ನ ಮಾಡುವಂಥದ್ದು ಮತ್ತೆ ಹೇಗೆ ನೋಂದಣಿಯನ್ನ ಮಾಡುವಂಥದ್ದು? ನೋಂದಣಿ ಮಾಡಬೇಕು ಅಂತ ಹೇಳಿದ್ರೆ ಈಗ ಗುಂಪುಗಳ ರಚನೆ ಆಗಿದೆ ಅಂತ ಅನ್ಕೊಂಡ್ರೆ ಗುಂಪುಗಳ ರಚನೆ ಆದ ಮೇಲೆ ನೆಕ್ಸ್ಟ್ ನಮಗೆ ಒಂದು ಸಂಸ್ಥೆಯನ್ನ ನಾವು ಗುರುತಿಸಿರ್ತೀವಿ. ಆ ಸಂಸ್ಥೆಯವರು ಏನ್ ಮಾಡ್ತಾರೆ, ಅವರಿಗೆ ಮನವೊಲಿಸ್ತಾರೆ. ಯಾಕೆಂತ ಹೇಳಿದ್ರೆ ಸುಮ್ನೆ ಯಾವ್ದೇ ಒಬ್ಬ ರೈತ ದುಡ್ಡು ಕೊಟ್ಬಿಡಿ ನಮ್ಗೆ ಸರ್ಕಾರ ಕೇಳ್ತಾ ಇದೆ ಅಂದ್ರೆ ಯಾರು ಕೊಡ್ಲಿಕ್ಕೆ ಕೊಡೋದಿಲ್ಲ. ಅವ್ರಿಗೆ ಫಸ್ಟ್ ಏನು ರೈತ ಉತ್ಪಾದಕ ಕಂಪನಿ ಅಂದ್ರೆ ಏನು, ಅದರಿಂದ ಬರ್ತಕ್ಕಂಥ ಲಾಭಗಳೇನು, ಅದೆಲ್ಲ ಅವ್ರಿಗೆ ಮನದಟ್ಟ ಆದ ಬೇಕು. ಆ ಮನದಟ್ಟ ಆದ ಮೇಲೆ ಅವಾಗ ನಾವು ರೈತ ಆಸಕ್ತ ಗುಂಪುಗಳನ್ನಾಗಿ ರಚನೆ ಮಾಡ್ಲಿಕ್ಕೆ ಸಾಧ್ಯ. ಆಸಕ್ತ ಗುಂಪುಗಳು ಮನವೊಲಿಕೆ ಆದ ನಂತರ ನೆಕ್ಸ್ಟ್ ನಾವು 10 ಜನದ ಒಂದು ಮಂಡಳಿಯನ್ನ ಮಾಡ್ತೀವಿ, ನಿರ್ದೇಶಕರ ಗುಂಪುಗಳನ್ನ ಮಾಡ್ತೀವಿ. ಆ ನಿರ್ದೇಶಕರು ಪ್ರತಿ ಮಾಸಿಕವಾಗಿ ಒಂದು ಸಭೆಯನ್ನ ಸೇರ್ತಾರೆ. ಮತ್ತೆ 1,000 ಜನ ಏನಿರ್ತಾರೆ ಅವರು ವರ್ಷಕ್ಕೆ ಒಂದ್ಸಲಿ ಸಭೆಯನ್ನ ಸೇರ್ತಾರೆ. ಏನೇನು ಚರ್ಚೆಗಳು ಏನೇನು ಆಗುತ್ತೆ ಅದೆಲ್ಲ ಒಂದು ವಾರ್ಷಿಕವಾಗಿ ಜನರಲ್ ಬಾಡಿ ಮೀಟಿಂಗ್ ಅಂತ ಏನ್ ಕರಿತೀವಿ ಅಲ್ಲಿ ಚರ್ಚೆಗಳಾಗುತ್ತೆ. ಅಲ್ಲಿ ಚರ್ಚೆಗಳಾಗಿದ್ದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು 10 ಜನದ ಮಂಡಳಿಯ ಅವರು ನಿರ್ದೇಶಕರದ ಕರ್ತವ್ಯ. ಆ 10 ಜನದನ್ನ ನಾವು ಏನ್ ಮಾಡ್ತೀವಿ ಅದರಲ್ಲಿ ಒಬ್ಬರ ಅಧ್ಯಕ್ಷರ ಅಂತ ಮಾಡ್ಕೊಂಡಿರ್ತೀವಿ. ಅದು ಏನಂತ ಹೇಳಿದ್ರೆ ಎಲ್ಲ ಈಕ್ವಲ್ ಇದರಲ್ಲಿ, ಅಧ್ಯಕ್ಷರಿಗೆ ಇನ್ನೂ ಜವಾಬ್ದಾರಿ ಜಾಸ್ತಿ, ಬಟ್ ಇಲ್ಲಿ ಸದಸ್ಯರಾದಂತವ್ರಿಗೆ ಏನು ಲಾಭಾಂಶ ಜಾಸ್ತಿ ಬರ್ತಾ ಇರ್ತದೆ, ನಿರ್ದೇಶಕರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. 10 ಜನ ನಿರ್ದೇಶಕರಿಗೆ ಕಂಪನಿ ಕಾಯ್ದೆಯ ನಿಯಮ ಪ್ರಕಾರ ಅವ್ರನ್ನ ನೋಂದಣಿ ಮಾಡಿಸಿ ಆದ್ಮೇಲೆ ಅವ್ರಿಗೆ ಡಿನ್ ನಂಬರ್ ಬರುತ್ತದೆ, ಮತ್ತೆ GST ಎಲ್ಲ ನಂಬರ್ ಎಲ್ಲ ಬಂದಾದ ಮೇಲೆ ಅವ್ರನ್ನ ಆಕ್ಟಿವ್ ಆಗಿ ಕಂಪನಿ ತರ ನಾವು ಸ್ವತಂತ್ರವಾಗಿ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. 1-2 ವರ್ಷದವರೆಗೂ ಅವ್ರಿಗೆ ಒಂದು ಪುಷಪ್ ಬೇಕಾಗ್ತದೆ. ಒಂದು ಸಾಮಾನ್ಯವಾಗಿ ಯಾವುದೇ ರೈತ ಒಂದು ಉತ್ಪಾದಕ ಕಂಪನಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಒಂದೊಂದು ಭಾಗದಲ್ಲಿ ರೈತರ ಆಸಕ್ತಿಯಿಂದ ನಾನು ನೋಡಿರೋ ಪ್ರಕಾರ 1 ತಿಂಗಳಿಗೇನೆ ಒಂದು ಕಂಪನಿ ಆಗಿರುವಂತದ್ದು ಉದಾಹರಣೆ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇದೆ. ಅದೇ ತರನೇ ಒಂದೊಂದು ಕಡೆ 1 ವರ್ಷ ತಗೊಂಡಿರ್ತಕ್ಕಂಥದ್ದು ನಿರ್ದೇಶನಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ರೈತರು ಯಾವ ರೀತಿ ಅದಕ್ಕೆ ಮನ ಒಲಿತಾರೆ ಅಥವಾ ಅದನ್ನ ಯಾವ ರೀತಿ ಇದನ್ನ ಪಡ್ಕೊಂಡು ಆಸಕ್ತಿ ತೋರಿಸ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಸಪೋಸ್ ಏನಾರು ಅವ್ರಿಗೆ ಆಸಕ್ತಿ ತೋರಿಸ್ತಿಲ್ಲ ಅಂತ ಅಂದ ನಂತರ ಏನ್ ಮಾಡ್ತೀವಿ ನಾವೇನು, ಅಲ್ಲಿ ಆಸಕ್ತಿ ತೋರಿಸ್ತಿಲ್ಲ ಅಂದ್ರೆ ಬೇರೆ ಸ್ಥಳಕ್ಕೆ ನಾವು ವರ್ಗಾವಣೆ ಮಾಡಬೇಕಾಗ್ತದೆ. ಅಲ್ಲಿ ವರ್ಗಾವಣೆ ಮಾಡಿ ಅಲ್ಲಿ ಮತ್ತೆ ಮೊದಲಿಂದ 0 ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗೆ ಈಗ ನೋಂದಣಿಯನ್ನ ಮಾಡಿಸ್ತಕ್ಕಂಥದ್ದು ಎಲ್ಲಿ ಮತ್ತೆ ಹೇಗೆ ಸರ್? ಅದು ಸರ್ಕಾರದಿಂದನೇ ನಾವೇನ್ ಮಾಡಿರ್ತೀವಿ, ಒಂದು ಸಂಸ್ಥೆಯನ್ನ ವಹಿಸಿರ್ತೀವಿ, ಇದಕ್ಕೆಲ್ಲ ಸಂಸ್ಥೆಯನ್ನ ವಹಿಸಿರ್ತೀವಿ. ಅದರ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ಳಿ, ಅವ್ರ ಉಸ್ತುವಾರಿಯನ್ನ ನೋಡಿ ರಿಜಿಸ್ಟ್ರೇಷನ್ ಮಾಡಿಸಿ ರೈತರೇ ಅದಕ್ಕೆಲ್ಲ ಓಡಾಡಬೇಕು ಅಂತ ಏನಿಲ್ಲ. ಸರ್ಕಾರದಿಂದನೇ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಇದು ಸೇರಿ ಇದಕ್ಕೆ ಚರ್ಚೆಯನ್ನ ಮಾಡಿಸಿ ಒಂದು ಎಂಪ್ಯಾನಲ್ಡ್ ಅಂತ ಮಾಡಿ ಸಂಸ್ಥೆಗಳನ್ನ ಒಂದೊಂದು ಜಿಲ್ಲೆಗೆ ಒಬ್ಬರು ಅಥವಾ 4-4 ಜಿಲ್ಲೆಗೆ ಅಥವಾ 3-3 ಜಿಲ್ಲೆಗೆ ಒಬ್ಬರನ್ನ ನೋಡ್ಕೊಳ್ಳಿಕ್ಕೆ ಮಾಡ್ತಾರೆ. ಅದಾದ ನಂತರ ಒಬ್ಬರು ಅವ್ರಿಗೆ CEO ಅಂತ ಇಮಿಡಿಯೇಟ್ ಆಗಿ ಬರ್ತಾರೆ. ರಿಜಿಸ್ಟ್ರೇಷನ್ ಆದ ತಕ್ಷಣನೇ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇವರಿಗೆ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಲೈಸೆನ್ಸ್ಗಳ ಆಕ್ಟಿವಿಟೀಸ್ ಆಗ್ಬಹುದು, ಬಿಸ್ನೆಸ್ ಆಕ್ಟಿವಿಟೀಸ್ ಆಗ್ಬಹುದು, ಮತ್ತೆ ಅವ್ರು ಮಾರಾಟ ಮಾಡ್ಲಿಕ್ಕೆ ಏನೇನು ಇಂಟ್ರೆಸ್ಟ್ ಇದೆ ಆ ಗುಂಪಿನಲ್ಲಿ ಅದನ್ನೆಲ್ಲ ಅವರು ನೋಡ್ಕೊಂತಾರೆ. ಅದನ್ನ ನೋಡ್ಕೊಳ್ಲಿಕ್ಕೆ CEO ಮತ್ತೆ ಅಧ್ಯಕ್ಷರನ್ನ ಮತ್ತೆ ನಿರ್ದೇಶಕರ ಮಂಡಳಿಯನ್ನ ನೋಡ್ಲಿಕ್ಕೆ ಅಧಿಕಾರಿಗಳು ಆ ಮಟ್ಟದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಅಥವಾ ಹೋಬಳಿ ಮಟ್ಟದ ಅಧಿಕಾರಿಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾ ಇರ್ತಾರೆ, ಅಸಿಸ್ಟ್ ಮಾಡ್ತಾ ಇರ್ತಾರೆ. ಎವ್ರಿ 15 ದಿವಸಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಅವರು ವಿಸಿಟ್ ಅನ್ನ ಮಾಡ್ತಾ ಇರ್ತಾರೆ, ಏನ್ ನಡೀತಾ ಇದೆ ಕಾರ್ಯಚಟುವಟಿಕೆಗಳು ಅಂತ ಚೆಕ್ ಮಾಡ್ತಾ ಇರ್ತಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು 1 ತಿಂಗಳಿಗೊಂದ್ಸಲಿ ಅಲ್ಲಿ ಸಭೆ ಸೇರಿಸ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇದ್ರ ಜೊತೆಗೆ 3 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಜಿಲ್ಲೆಯ ಎಲ್ಲಾ ರೈತ ಉತ್ಪಾದಕ ಸಂಸ್ಥೆಯ CEOಗಳಾಗ್ಬಹುದು, ಅಧ್ಯಕ್ಷರಾಗ್ಬಹುದು ಅಥವಾ ಡೈರೆಕ್ಟರ್ಸ್ಗಳಾಗ್ಬಹುದು ಎಲ್ಲರೂ ಸೇರಿ ಮತ್ತೆ ಅವರವ್ರದ್ದು ಒಪಿನಿಯನ್ ಹಂಚ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಂಪ್ನಿಲಿ ಚೆನ್ನಾಗಿ ಪ್ರಾಫಿಟ್ ಬರ್ತಾ ಇರುತ್ತೆ, ಇನ್ನೊಂದು ಕಂಪ್ನಿಲಿ ಚೆನ್ನಾಗಿ ಪ್ರಾಫಿಟ್ ಇಲ್ಲ ಅಂತ ಹೇಳಿದಾಗ ಅವರಲ್ಲೇ ಅವರಿಗೆ ಉತ್ಸಾಹ ಜಾಸ್ತಿ ಆಗಿ ಇನ್ನೂ ಕಾರ್ಯಚಟುವಟಿಕೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದೇ ತರ ನಿರ್ದೇಶನಗಳು ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಒಂದು ಎಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಅವರಿಗೆ ಎಕ್ಸ್ಪೋಜರ್ ವಿಸಿಟ್ ಅಂತಾನು ಕೂಡ ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಡಿಸ್ಟಿಕ್ ಗಳಿಗೆ ಎಕ್ಸ್ಪೋಜರ್ ವಿಸಿಟ್ ಅಂತ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ಆ ತರ ನಿರ್ದೇಶನ ಅಂತ ಹೇಳಿದ್ರೆ 1,000 ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥ FPOಗಳು ಇದೆ, 100 crore ಟರ್ನ್ ಓವರ್ ಮಾಡ್ತಕ್ಕಂಥ ಎಫ್ ಪಿ ಒ ಇದೆ ಒಂದು ವರ್ಷಕ್ಕೆ. ಮತ್ತೆ ಈಗ 30-40 lakh ಟರ್ನ್ ಓವರ್ ಮಾಡ್ತಕ್ಕಂಥ ಎಫ್ ಪಿ ಒನೂ ಇದೆ, ಲಾಭಾಂಶ ತರ್ತಕ್ಕಂಥದ್ದು ಎಫ್ ಪಿ ಒನೂ ಇದೆ, ಒಂದ್ ಸ್ವಲ್ಪ ಲಾಸಲ್ಲಿ ನೆಡ್ತಕ್ಕಂಥ ಎಫ್ ಪಿ ಒನೂ ಇದೆ. ಇದು ಎಲ್ಲಾ ಎಫ್ ಪಿ ಒಗಳದ್ದು ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರೈತರನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕಂಪನಿಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಇದು 2014 ಪಾಲಿಸಿನಲ್ಲೇ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿದೆ ಆಲ್ರೆಡಿ. ಏನು ಎಫ್ ಪಿ ಒ ನಿಯಮಾವಳಿ ಪ್ರಕಾರ ಇದೆಲ್ಲ ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದ 2 ವರ್ಷದ ಹಿಂದೆ 10,000 ಎಫ್ ಪಿ ಒ ಮಾಡಬೇಕು ಅಂತ ಹೇಳಿ ನಮಗೆ ಗುರಿಯನ್ನ ಕೊಟ್ಟಿದ್ರು, ಗುರಿ ಕೊಟ್ಟಿದ್ರು. ಆ 10,000 ಎಫ್ ಪಿ ಒ ಆಗಿ ಈಗ 15,000 ಎಫ್ ಪಿ ಒಗಳವರೆಗೂ ರೀಚ್ ಆಗ್ತಾ ಇದೆ ಎಲ್ಲ ದೇಶದಲ್ಲಿನ. ಈ ವರ್ಷ ಇನ್ನೂ ಜಾಸ್ತಿ, ಕರ್ನಾಟಕದಿಂದ ಅಮೃತ ಎಫ್ ಪಿ ಒ ಅಂತ ಕರೀತಾ ಇದ್ದಾರೆ. ಕರ್ನಾಟಕದ ಸರ್ಕಾರದಿಂದನೂ ಕೂಡ ಅಮೃತ ಎಫ್ ಪಿ ಒಗಳು ಈಗ ಸ್ಟಾರ್ಟ್ ಆಗಿದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಅದು ವ್ಯಾಪ್ತಿಯನ್ನ ಮೀರಿ ಮೀರಿ ಮೀರಿ ಚಟುವಟಿಕೆಗಳನ್ನ ಬೆಳೆಸ್ತಾ ಇದೆ. ಈಗ ಈ ಒಂದು ಎಫ್ ಪಿ ಒ ನೋಂದಣಿ ಆದ ನಂತರ ಅವರು ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಪರವಾನಗಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಯಾವೆಲ್ಲ ಪರವಾನಗಿಗಳನ್ನು ತೆಗೆದುಕೊಳ್ಳಬೇಕು, ಆ ಮೂಲಕ ಅವರು ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತೆ? ನಾನು ಈಗ ಆಲ್ರೆಡಿ ನಿಮಗೆ ತಮಗೆ ಹೇಳಿದ ಪ್ರಕಾರ ಒಂದು ಗೊಬ್ಬರದ ಪರವಾನಗಿ ಮಾರಾಟ ಮಾಡಲಿಕ್ಕೆ ಪರವಾನಗಿ ತಗೋಬೇಕಾಗ್ತದೆ. ಆ ಗೊಬ್ಬರ ಮಾರಾಟ ಮಾಡೋದ್ರಿಂದ ಪರವಾನಗಿ ತಗೊಳೋದ್ರಿಂದ ಅವರು ಡೈರೆಕ್ಟ್ ಆಗಿ ಕಂಪ್ನಿಯಿಂದ ಇಪ್ಪೋ ಆಗ್ಬೋದು, ಪ್ರಿಕೋ ಆಗ್ಬೋದು, ರೈತ ಕೋಆಪರೇಟಿವ್ ಬ್ಯಾಂಕ್ಗಳಾಗ್ಬೋ, ಏನು ಕೋಆಪರೇಟಿವ್ಸ್ ಏನು ಹೇಳ್ತೀವಿ ಆ ತರದ್ರಿಂದ ತಗೊಬಹುದು, ಅಥವಾ ಬೇರೆ ಕಂಪ್ನಿಗಳಿಂದನೇ ಅವರು ಡೈರೆಕ್ಟ್ ಆಗಿ ನೇರವಾಗಿ ಯಾವುದೇ ಆದ್ರೂ ಎಲ್ಲಿ ಉತ್ಪಾದನೆ ಆಗುತ್ತೆ ಇದು ಒಂದು ಕಂಪ್ನಿ ಅಷ್ಟೇ, ಇದು ಸಂಘ ಆಗಕ್ಕೆ ಬರೋದಿಲ್ಲ. ಒಂದು ಕಂಪ್ನಿ ಆಗಿರೋದ್ರಿಂದ ಅವರು ಯಾವುದೇ ರೀತಿ ಚಟುವಟಿಕೆಗಳನ್ನ ಮಾಡಬಹುದು. ಒಂದು ಗೊಬ್ಬರದ ಪರವಾನಗಿ ಏನ ತಗೊಬೇಕು, ಕೊಡಿಸ್ತೀವಿ ನಾವೇನೆ, ಸರ್ಕಾರದಿಂದನೇ ಕೊಡಿಸ್ತಾರೆ ಅವರಿಗೆ. ಒಂದು ಬೀಜದ ಪರವಾನಗಿ ತಗೊಂತಾರೆ, ಬೀಜ ಅಂತ ಹೇಳಿದ್ರೆ ಯಾವುದೇ ತರದ ಬೀಜವನ್ನ ಅವರು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಕಂಪ್ನಿಯಲ್ಲಿ. ಮತ್ತೆ ಒಂದು ಎಪಿಎಂಸಿ ಲೈಸೆನ್ಸ್ ಅನ್ನ ಕೊಡಲಿಕ್ಕೆ ಪ್ರಾವಿಷನ್ ಕೂಡ ಇದೆ. ಅದಲ್ದಲ್ಲೇನೆ ನೆಕ್ಸ್ಟ್ ಪೆಸ್ಟಿಸೈಡ್ ಲೈಸೆನ್ಸ್ ಅಥವಾ ಕೆಮಿಕಲ್ ಅನ್ನ ಕೂಡ ಅವರಿಗೆ ಪರವಾನಗಿ ಸಿಗ್ತದೆ. ಆ ಕೆಮಿಕಲ್ಸ್ ಕೊಡ್ಲಿಂದ ಪರವಾನಗಿ ಸಿಕ್ಕರೆ ಅವ್ರು ಯಾವ್ದೇ ರೀತಿ ಕೆಮಿಕಲ್ಸ್ ಅನ್ನ ಅವರು ಡೈರೆಕ್ಟ್ ಆಗಿ ತರಿಸ್ಕೊಂಡು ಪೆಸ್ಟಿಸೈಡ್ ಆಗ್ಬೋದು, ಇನ್ಸೆಕ್ಟಿಸೈಡ್ ಆಗ್ಬೋದು, ಅಥವಾ ಹರ್ಬಿಸೈಡ್ಸ್ ಆಗ್ಬೋದು, ಆ ತರದೆಲ್ಲ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಅವರು ಸಶಕ್ತರಾಗ್ತಾರೆ. ಅಂದ್ರೆ ನೋಡಿ, ಈಗ ಕಂಪನಿಯಿಂದ ನೇರವಾಗಿ ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತ ಅಂದ್ರೆ, ಕಂಪನಿಯಿಂದ ನಾವು ನೇರವಾಗಿ ಕೊಳ್ಳಿಲ್ಲ ಅಂತ ಅಂದ್ರೆ ಅಲ್ಲಿ ಡೀಲರ್ ಅಂತ ಹೇಳಿ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಇರ್ತಾರೆ, ರಿಟೈಲರ್ ಅಂತ ಹೇಳಿ ಇರ್ತಾರೆ, ಅವ್ರಿಗೆಲ್ಲ ಒಂದಷ್ಟು ಲಾಭಾಂಶ ಉಳಿತಾ ಇರುತ್ತೆ. ಈ ಲಾಭಾಂಶ ಎಲ್ಲವೂ ಕೂಡ ಉಳಿಯುತ್ತೆ, ಲಾಭಾಂಶ ಎಲ್ಲ ಉಳಿದು ರೈತರಿಗೆ ಕಡಿಮೆ ದರದಲ್ಲಿ ಸಿಕ್ತಕ್ಕಂಥದ್ದು. ಏನು ಒಂದು 5% ಇಟ್ಕೊಂಡು ಬರ್ತಾ ಇದ್ದ ಅಂತ ಹೇಳಿದ್ರೆ 20% ವರೆಗೂ ಹೋಗ್ತಿದ್ದು, ಇವ್ರ ಕಂಪ್ನಿ ರೈತರವರು ಒಂದು 5% ಇಟ್ಕೊಂಡು ಬೇಕಾದ್ರೆ ಮಾರಾಟ ಮಾಡಬಹುದು. ಯಾಕಂದ್ರೆ ಕಂಪ್ನಿನೂ ನಡೆಸಬೇಕಾಗ್ತದೆ, ಲಾಭಾಂಶ ಕೂಡ ಅಭಿವೃದ್ಧಿ ಆಗಬೇಕು. ಅದಲ್ಲದೇನೆ ನೆಕ್ಸ್ಟ್ ಮುಂದಿನ ಚಟುವಟಿಕೆಗಳು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಲೋನ್ ಕೂಡ ಎಫ್ ಪಿ ಒಗಳಿಗೆ ಡೈರೆಕ್ಟ್ ಕೊಲ್ಯಾಟ್ರಲ್ ಇಲ್ದಲೇನು ಕೂಡ ಅವರಿಗೆ ಯಾವುದೇ ರೀತಿ ಸಾಲಗಳನ್ನ ಕೊಡಲಿಕ್ಕೆ ಸಾಧ್ಯ ಇದೆ. ಸುಮಾರು ಒಂದು 5-20% ವರೆಗೂ ಕೂಡ ಉಳಿತಾಯ ಅಂತ, ಅಷ್ಟು ಕಡಿಮೆ ದರದಲ್ಲಿ ಇವರಿಗೆ ಬೇಕಾದಂತಹ ಪರಿಕರಗಳು ಸಿಗುತ್ತೆ. 100 rupees ಏನು ವ್ಯಯ ಮಾಡ್ತಿದ್ರು, 80 rupees ಮಾಡಿದ್ರೆ ಸಾಕಾಗುತ್ತೆ, ಅಷ್ಟು ಮಟ್ಟಿಗೆ ಹಣ ಉಳಿಯುತ್ತೆ. ಹೌದು, 100 ಅಂತ ಅಂದ್ರೆ ಬರೀ 100 ಮಾಡೋದಿಲ್ಲ ಅವರು, ಇವತ್ತು ಗೊಬ್ಬರದ ಮೂಟೆನೆ 1,000 rupees. ಹೌದು, ಹಂಗಾಗಿ ಸುಮಾರು ಒಂದು 200-250 rupees ವರೆಗೂ ಕೂಡ ಉಳಿಯ ಅಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ರೈತರಿಗೆ ಎಫ್ ಪಿ ಒಗಳನ್ನ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲಗಳು ದೊರಕುತ್ತೆ, ಏನೆಲ್ಲ ಅನುಕೂಲಗಳನ್ನ ಅವ್ರು ಮಾಡಿಕೊಳ್ಬಹುದು? ಒಂದು ಈಗ ಹೇಳಿದೆ ನಾನು, ಅವರು ಯಾವುದೇ ರೀತಿ ಇನ್ಪುಟ್ ಅಂತ ಹೇಳ್ತೀವಿ, ಈಗ ನಾವು ಬೆಳೆ ಬೆಳಿಲಿಕ್ಕೆ ಬೇಕಾಗ್ತಕ್ಕಂಥ ಪರಿಕರಗಳು, ಬೀಜ ಗೊಬ್ಬರ ಅದಾಯ್ತು, ಕೀಟನಾಶಕ. ಅದಲ್ದಲೇನೆ ಇವರು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಇನ್ನೊಂದು, ಮಾರುಕಟ್ಟೆಗೆ ಇವರು ಟಚ್ ಆಗ್ಬೇಕು ಫಸ್ಟ್. ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಹೇಳಿ ನಾವು ಈ ರೈತ ಉತ್ಪಾದಕ ಕಂಪನಿಗಳನ್ನ ಪ್ರಾರಂಭ ಮಾಡ್ತಾ, ಇಲ್ಲಿ ಏನು ಬೆಳೀತಾರೆ ಅದೆಲ್ಲ ಈ ರೈತ ಉತ್ಪಾದಕ ಕಂಪನಿನೇ ಆಕ್ಚುಲಿ ನೇರವಾಗಿ ಖರೀದಿನ ಮಾಡಿದ್ರೆ ಅಲ್ಲಿ ಅಗೇನ್ ಮಧ್ಯದಲ್ಲಿ ಬರ್ತಕ್ಕಂಥ ದಲ್ಲಾಳಿಗಳಾಗ್ಬೋದು ಅಥವಾ ಬೇರೆಯವರು ಆಗ್ಬೋದು, ಅಲ್ಲಿ ಅದನ್ನ ನಿಲ್ಲಿಸಿ ನೆಕ್ಸ್ಟ್ ಇವರು ಬೇರೆ ಕಂಪನಿಗಳಿಗೆ ಟೈಪ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ ಟೈಪ್ ಮಾಡಲಿಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲೇ ಆಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗ್ಬೋದು, ಈ ತರದ ಸೆಮಿನಾರ್ಗಳು ಅಥವಾ ಸಿಇಒಗಳಿಗೆ ಆಗ್ಬೋದು, ಅಧ್ಯಕ್ಷರಿಗಾಗ್ಬೋದು, ಈ ತರದ ಕೋಆರ್ಡಿನೇಷನ್ಗಳು ನಡೀತಾ ಇರುತ್ತೆ. ಆ ಕಂಪ್ನಿಯವರೆಲ್ಲ ಬರ್ತಾ ಇರ್ತಾರೆ, ನಮಗೆ ಈ ತರದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆ ಅವಶ್ಯಕತೆ ತಕ್ಕನಾಗೆ ನಮ್ಮ ರೈತರು ಬೆಳ್ಕೊಟ್ರೆ ಅಲ್ಲಿ ಅವರಿಗೆ ಲಾಭಾಂಶ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಮಾರುಕಟ್ಟೆಗೆ ತಕ್ಕನಾಗಿರ್ತಕ್ಕಂಥದ್ದು, ಮಾರುಕಟ್ಟೆಗೆ ಸಮರ್ಥವಾಗಿರ್ತಕ್ಕಂಥ ಪದಾರ್ಥಗಳನ್ನ ನಮ್ಮ ರೈತರು ಬೆಳಕೊಟ್ರೆ ಯಾವುದೇ ರೀತಿ ಅವರು ರೈತರು ಲಾಸ್ ಆಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಈ ತರದೆಲ್ಲ ಅವರಿಗೆ ಮೀಟಿಂಗ್ಗಳು ನಡೀತಾ ಇರುತ್ತೆ. ಇದನ್ನೆಲ್ಲ ಈ FPOದವರಿಗೆ ಮಾತ್ರ ಸಾಧ್ಯ. ಬೇರೆ ರೈತರುಗಳು ಇದಕ್ಕೆ ಕಾನ್ಸೆಪ್ಟ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ಬೇರೆ ರೈತರು ಕೂಡ ಇದಕ್ಕೆ ಸದಸ್ಯರಾದ್ರೆ, ಜನರಲ್ ಬಾಡಿ ಆಗ್ಬೋದು ಅಥವಾ ಡೈರೆಕ್ಟರ್ ಆದ್ರೆ, ಅವ್ರಿಗೆ ಈ ತರದೆಲ್ಲ ಅನುಭವಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಅನೇಕರಿಗೆ FPOವನ್ನು ಮಾಡಿದ ನಂತರ ಏನ್ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಮತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಭತ್ತ ಬೆಳೀತಕ್ಕಂತಹ ಬೆಳೆಗಾರರು ಎಲ್ಲರೂ ಸೇರಿ ಒಂದು FPO ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಮೆಕ್ಕೆಜೋಳವನ್ನು ಬೆಳೀತಕ್ಕಂತಹ ಎಲ್ಲ ಬೆಳೆಗಾರರು ಕೂಡ ಒಂದು ಮಾಡಬಹುದು, ಅಥವಾ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಯಾರೆಲ್ಲ ಸಾಂಬಾರ ಪದಾರ್ಥ ಅಥವಾ ಕಾಫಿ ಬೆಳೀತಾರೋ ಅವರು ಒಂದು FPOವನ್ನು ಮಾಡಬಹುದು. FPOವನ್ನು ಮಾಡಿದ ನಂತರ ಅಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ? ನಾನು ಒಂದು ಉದಾಹರಣೆ ತಗಂತೀನಿ. ಈಗ ಜೋಳ ಬೆಳೀತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈಗ ಜೋಳ ಬೆಳೆದಿದ್ದನ್ನ ನೇರವಾಗಿ ಈ FPOದವರು ಖರೀದಿ ಮಾಡಿದ್ರು, ಅಂದ್ರೆ ನೇರವಾಗಿ ರೈತರಿಂದ ಖರೀದಿ ಮಾಡಿದ್ರು, ಮಾರುಕಟ್ಟೆ ದರಕ್ಕೆ ನೇರವಾಗಿ ಖರೀದಿ ಮಾಡಿದ್ರು. ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಉಳಿತು, ಗೋಡೌನ್ ಅಲ್ಲೇ ಇರುತ್ತೆ, ಅಲ್ಲೇ ಇರುತ್ತೆ. ಆ ಗೋಡೌನ್ ಅಲ್ಲೇ ಇರೋದ್ರಿಂದ ನಾವು FPOದವ್ರಿಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, FPOದವರು 1 ಕೋಟಿವರೆಗೂ ಸಹಾಯಧನವನ್ನ ಕೊಡ್ಲಿಕ್ಕೆ ಸರ್ಕಾರದಿಂದ ಪ್ರಾವಿಷನ್ ಇದೆ. ಅಲ್ಲಿ ಅಂತ ಹೇಳಿದ್ರೆ ಅವರು ಮಾಡಬೇಕಾಗಿರೋದು 90% ಅಷ್ಟು ಸಬ್ಸಿಡಿನ ಕೊಡ್ಲಿಕ್ಕೆ ಇದೆ. ಅವರು 10 ಲಕ್ಷ ಖರ್ಚು ಮಾಡಿದ್ರೆ 90 ಲಕ್ಷ ಸರ್ಕಾರದಿಂದ ಸಿಗುತ್ತೆ, ದೊರಕುತ್ತೆ. ಅವರು ಗೋಡನ್ ಕಟ್ಸ್ಕೊಬಹುದು, ಅಲ್ಲಿ ಬರ್ತಕ್ಕಂಥ ಪದಾರ್ಥವನ್ನ ಡೈರೆಕ್ಟ್ ಆಗಿ ಜೋಳ ಅಂತ ಅನ್ಕೊಂಡ್ರೆ ಅಲ್ಲಿ ಅವರು ಸ್ಟೋರೇಜ್ ಮಾಡಬಹುದು. ಸ್ಟೋರೇಜ್ ಮಾಡಿ ಇಂಥ ಕಂಪ್ನಿಗಳಿಗೆ ಅಥವಾ ಈಗ ಬೇರೆ ಬೇರೆ ಕಂಪ್ನಿಯವರಿಗೆ ಕೇಳ್ಕೊಂಡೆ ಬರ್ತಾರೆ. ಈಗ ಮುಖ್ಯವಾಗಿ ಈಗ ಏನಾಗಿದೆ, ಎಂತ ಕಾನ್ಸೆಪ್ಟ್ ಬಂದಿದೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ರೈತರನ್ನ ಕೇಳ್ಕೊಂಡು ಯಾರು ಬರೋದೇ ಇಲ್ಲ. ಈಗ FPO ಎಲ್ಲಿದೆ, ಆ FPO ಇದ್ದಂತ ಸ್ಥಳಗಳಿಗೆ ಕೇಳ್ಕೊಂಡು ಬರ್ತಾರೆ. ಈಗ ನಮ್ಮನ್ನ ಅಧಿಕಾರಿಗಳನ್ನ ಎಲ್ಲೆಲ್ಲಿ FPO ಇದೆ ಅಂತಾನೆ ಕೇಳ್ಕೊಂಡ್ ಬರ್ತಾರೆ. ಕಂಪ್ನಿಯವರಾಗ್ಬೋದು ಅಥವಾ ಬೇರೆ ಡೀಲರ್ಸ್ ಗಳಾಗ್ಬೋದು. FPO ಇದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಡೈರೆಕ್ಟ್ ಡೀಲರ್ಶಿಪ್ ನೇ ಕೊಟ್ಬಿಡ್ತಾರೆ. ಅಥವಾ ಈ ತರದ ಖರೀದಿ ಇದ್ರೆ ನೀವು ಹಿಂಗ್ ಖರೀದಿ ಮಾಡ್ಕೊಡಿ, ನಮ್ಗೆ ಖರೀದಿ ಮಾಡ್ಕೊಟ್ರೆ ನಮ್ಗೆ ಇಷ್ಟು ಲಾಭಾಂಶ ಸಿಗುತ್ತೆ ಅಂತ ಅವರು ಡೈರೆಕ್ಟ್ ಆಗಿ FPO ಡೈರೆಕ್ಟರ್ಸ್ ಗಳ ಜೊತೆ ಡಿಸ್ಕಷನ್ ಮಾಡ್ತಾರೆ, ಅಧ್ಯಕ್ಷರುಗಳ ಜೊತೆ ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಮಾಡಿ ಅಲ್ಲಿ ಲಾಭಾಂಶ ಬರ್ತಕ್ಕಂಥದ್ದನ್ನು ಕೂಡ ಅವ್ರಿಗೆ ಹೇಳಿ, ಆ ಗೋಡನ್ ಅಲ್ಲಿ ಸ್ಟೋರೇಜ್ ಆಗಿದ್ದನ್ನು ಅಟ್ ಎ ಟೈಮ್ ಲಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅವ್ರಿಗೆ ಉಳಿಯುತ್ತೆ, ಅದಲ್ದಲೇನೆ ಲಾಭಾಂಶನೂ ಕೂಡ ರೈತರಿಗೆ ಡಿವಿಡೆಂಟ್ ಆಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಹೆಚ್ಚಿನ ಬೆಲೆಯಲ್ಲಿ ಕೂಡ ಅವರು ನಿರ್ಧಾರ ಮಾಡಿ ರೈತರಿಗೆ ದೊರಕಿಸಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಈ ತರದ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವರು ಮಾಡಬಹುದು ಅನ್ನುವಂಥದ್ದು. ಈಗ ಒಂದು FPOವನ್ನು ಮಾಡಿದ್ಮೇಲೆ ಸರ್ಕಾರದಿಂದ ಅದಕ್ಕೆ ಏನೆಲ್ಲ ಸವಲತ್ತುಗಳು ಸಿಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಮೊದಲು ಅವರಿಗೆ ಎಷ್ಟು ಅಮೌಂಟ್ ಇರುತ್ತೆ, ಅವರಿಗೆ ಈಕ್ವಿಟಿ ಗ್ರಾಂಟ್ ಅಂತ ಹೇಳಿ ಒಂದು 10 ಲಕ್ಷದವರೆಗೂ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ. ಅವರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ 10 ಲಕ್ಷ ಅವರಿಗೆ ಕೊಡ್ತಾರೆ. 10 ಲಕ್ಷದಿಂದ ಅವ್ರಿಗೆ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು, ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ಬೋದು. ಎಲ್ಲಿ ಸೇಲ್ಸ್ ಆಗುತ್ತೆ ಅಂತ ನಮ್ಮ ಹಳ್ಳಿ ಜನಕ್ಕಂತೂ ಬಹಳ ಚೆನ್ನಾಗೇ ಗೊತ್ತಿದೆ, ರೈತರಿಗೆ ಎಲ್ಲ ಪಕ್ಕ ಗೊತ್ತಿರುತ್ತೆ. ಅಲ್ಲಿ ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಸಬಹುದು. ಈ ತರದೆಲ್ಲ ಪರವಾನಗಿ ಇಲ್ಲ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಸ್ಟಾರ್ಟ್ ಆಗೋದಿಲ್ಲ, ಆ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿಸಬಹುದು. ನಂತರ ಗೋಡೌನ್ ಸಿಗುತ್ತೆ ಅಂತ ಹೇಳಿದ್ರೆ ಆ ಕಂಪ್ನಿ ಹೆಸರಲ್ಲಿ ಅವ್ರು ಜಾಗ ಮಾಡ್ಕೊಂಡಿದ್ದೆ ಆದ್ರೆ ಅಲ್ಲಿ ಅವರಿಗೆ ಗೋಡನ್ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. FPOದವರಿಗೆ ಕೋಲ್ಡ್ ಸ್ಟೋರೇಜ್ ಅನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತೆ FPOದವರಿಗೆ ನೆಕ್ಸ್ಟ್ ಮುಖ್ಯವಾಗಿ ಕಂಪ್ನಿ ಜೊತೆ ಟೈಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ತರದೆಲ್ಲ ಅನುಕೂಲ ಆಗೋದ್ರಿಂದ FPOದವರು ಆರಾಮಾಗಿ ಬಿಸ್ನೆಸ್ ಅಲ್ಲಿ ಸಸ್ಟೈನಬಲ್ ಆಗ್ಬೋದು. ಈ ಕೃಷಿ ಯಂತ್ರಧಾರೆಯ ಅವಕಾಶಗಳು ಕೂಡ ಇರುತ್ತೆ ಅವರಿಗೆ. ನಾನು ಅವಾಗಲೇ ಮಾತಾಡ್ದಂಗೆ 25 ಲಕ್ಷದವರೆಗೂ ಕೂಡ ಕೊಡ್ತಕ್ಕಂಥದ್ದು ಯಂತ್ರಧಾರೆಯನ್ನ ಅವರು ಬಾಡಿಗೆ ರೂಪದಲ್ಲಿ ಬೇಕಾದಂತ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 1-2 ಲಕ್ಷ ಕೊಟ್ಬಿಟ್ಟು ಒಬ್ಬ ರೈತ ಅದನ್ನ ಖರೀದಿ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಂತ್ರಧಾರೆಯಲ್ಲಿ 1 ದಿವಸ ಅಥವಾ 1 ಗಂಟೆಗೆ 2 ಗಂಟೆಗೆ ಅದನ್ನ ಬಾಡಿಗೆ ರೂಪದಲ್ಲಿ ತಗೊಂಡು ಬಾಡಿಗೆನ ನಿಗದಿ ಮಾಡ್ತಕ್ಕಂಥದ್ದು ಕೂಡ ರೈತರೇ, ಬೇರೆ ಯಾರು ಬರೋದಿಲ್ಲ ಇದರಲ್ಲಿ. ರೈತರನ್ನ ಬಿಟ್ಟು ಬೇರೆ ಹೊರಗಡೆಯವರು ಯಾರು ಇಲ್ಲ ಇದರಲ್ಲಿ, ಓನ್ಲಿ ರೈತರು ಮಾತ್ರ ಇರ್ತಾರೆ. ರೈತರೇ ಅದು ನಿಗದಿ ಮಾಡ್ತಾರೆ. ಹೊರಗಡೆ ಏನಾದ್ರು ಒಬ್ಬ ಅವನು 700 ರೂಪಾಯಿ ಅಥವಾ 800 ರೂಪಾಯಿ ನಡೀತಾ ಇದೆ ಅಂತ ಹೇಳಿದ್ರೆ 1 ಗಂಟೆಗೆ ಟ್ರಾಕ್ಟರ್, ಇಲ್ಲಿ ಅವರು 500 ರೂಪಾಯಿಗೂ ಕೂಡ ಸದಸ್ಯತ್ವವನ್ನು ಹೊಂದಿದ್ರೆ 500 ರೂಪಾಯಿ ಕೂಡ ಸದಸ್ಯತ್ವವನ್ನು ಪಡೆದಿದ್ದಂತವರಿಗೆ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ. ಅವರು ನಿರ್ಧಾರ ಮಾಡಬೇಕು, ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳು ಏನು ಮಾಡಿದ್ದಂತವರು ಅವರು ನಿರ್ಧಾರ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವನಿಗೆ ಅಲ್ಲೇ 200 ರೂಪಾಯಿ ಉಳಿಯುತ್ತೆ. ಈ ತರದೆಲ್ಲ ಅನುಕೂಲಗಳು ರೈತರಿಗೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳನ್ನ ರೈತರು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಈ ರೈತ ಉತ್ಪಾದಕ ಕಂಪನಿಗಳ ರಚನೆ ಹಾಗೂ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲಾ ರೈತರು ಕೂಡ ಇದರ ಬಗ್ಗೆ ಫಸ್ಟ್ ತಿಳ್ಕೊಂಡಿರಬೇಕು.

ಕ್ಷಣಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ನಿನ್ನ ಕಣ್ಣಾಗಿ. ಸರಿಗರಿ ಪದ ಸರಿಗರಿ ಸರಿಗ ಪದ ಪ ಸರಿಗ ಪದ ಪ ರಿಗ ಪದ ಸದ ರಿಗ ಪದ ಸದ ಸರಿಗ ಗರಿಗ ಗರಿಗ ಪದ ದ ಪದ ದ ಪದ ಸರಿರಿ ಸರಿರಿ ಸ ಪದ ಸರಿಗರಿ ಪದ ಸರಿಗರಿ ಪದ ಸರಿಗ. ಈಗ ಕೇಳಿ ನೀನನ್ನ ಗೆಲ್ಲರಾರೆ ಚಿತ್ರದ ಗೀತೆ. ಗೀತೆನ ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರು ಗೀತೆ ಬರೆದು ಇಳೆಯರಾಜ ಅವರ ಸಂಗೀತ ಕಲ್ಪನೆ ಇದೆ. ಐ ಲವ್ ಯು ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವಹುವಾಗಿದೆ. ಬಂದೆ ಬಯಕೆಯು ಬಂದೆ ಗುರಿ ಗುರಿಯೊಂದೇ, ಬಯಕೆಯು ಒಂದೇ ಗುರಿಯೊಂದೇ. ಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವವಾಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಇಗಳ ಸ್ವರದಲ್ಲಿ ಮಲಯ ಮಾರುತ ಚಿತ್ರದ ಗೀತೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್.